ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೆ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೇ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಜನ್ ಪಾಲಿಸಿ ಜನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ. ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಅನ್ವರ್ ಗ್ರಾಮದ ರೈತರಾದ ಕೆ ಸಣ್ಣತಿಮ್ಮಪ್ಪ ಅವರ ಕೃಷಿ ಅನುಭವಗಳನ್ನು. ನಂತರ ಕೀಟ ನಿರ್ವಹಣೆಯಲ್ಲಿ ಬೆವೇರಿಯ ಬೆಸಿಯಾನ ಜೈವಿಕ ಶಿಲೀಂಧ್ರ ಕೀಟನಾಶಕದ ಮಹತ್ವ ಕುರಿತು ಡಾಕ್ಟರ್ ವಿಜಿ ಬಾವಲತ್ತಿಯವರಿಂದ ಮಾಹಿತಿ. ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು. ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಅನ್ವರ್ ಗ್ರಾಮದ ರೈತರಾದ ಕೆ ಸಣ್ಣತಿಮ್ಮಪ್ಪ ಅವರ ಕೃಷಿ ಅನುಭವಗಳನ್ನು. ಇವರನ್ನು ಮಾತನಾಡಿಸಲಿದ್ದಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕು ಅನ್ವರ್ ಗ್ರಾಮದ ಯುವ ರೈತ ತಿಮ್ಮಪ್ಪ ಅಂತೇಳಿ ಸುಮಾರು ವರ್ಷದಿಂದ ಒಕ್ಕಲ್ತನ ಮಾಡ್ತಾಯಿದ್ದಾನೆ. ಯಾವ ರೀತಿ ಒಕ್ಕಲ್ತನ ಮಾಡ್ತಾಯಿದ್ದಾರೆ, ಇತ್ತೀಚೆಗೆ ಸಾಕಷ್ಟು ಯುವಕರು ಒಕ್ಕಲ್ತನಕ್ಕೆ ಬರೋದು ಕಡಿಮೆ ಆಗ್ತಾಯಿದೆ ಅಂತೇಳಿ ನಾವೆಲ್ಲ ಒಂದು ಕಡೆ ಕೇಳ್ತಾ ಇದ್ದೇವೆ. ಯುವಕರು ಯಾವ ರೀತಿ ಒಕ್ಕಲ್ತನ ಮಾಡ್ತಾರೆ, ಏನು ಲಾಭ ಗಳಿಸ್ತಾ ಇರೋ ಅನ್ನೋದು ಭಾಳ ಮುಖ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ತಿಮ್ಮಪ್ಪ ಕೃಷಿ ಅನುಭವಗಳನ್ನು ಹಂಚ್ಕೋತಾರೆ. ತಿಮ್ಮಪ್ಪ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಒಕ್ಕಲ್ತನ ಮಾಡಕತ್ತೆ, ಎಷ್ಟು ವರ್ಷ ಆಯ್ತು? ನಾವು ಇವಾಗ ಕಾಯಿಪಲ್ಲೆ ಹಾಕ್ತೀವಿ ಸರ್. ಎಲ್ಲ ತರಕಾರಿ ಹಾಕ್ತೀವಿ, ಹಳ್ಳಿ ಊರಾಗ ಮಾರ್ತೀವಿ ಸರ್. ಬೇಸಾಯ್ತು ಸರ್ ನಮ್ಗೇನು. ಎಷ್ಟು ಎಕರೆ ಭೂಮಿ ಇದೆ, ಹೇಗೆ ಹೇಳಿ? ನಮ್ಗೆ ಒಂದು 2.5 ಎಕರೆ ಇರ್ಬೋದು ಸರ್. ಬೋರ್ ಆಯ್ತು ಸರ್, ಒಂದು 2 ಬೋರ್ ಐತೆ. ಅಲ್ಲೇ ಬೋರ್ನಲ್ಲೇ ಹಾಕ್ತೀವಿ ಸರ್. ಬೋರು ಎಷ್ಟು ಚೆನ್ನಾಗಿದೆಯಾ ನೀರು? ಚೆನ್ನಾಗಿದೆ ಸರ್, 2 ಇಂಚ್ ಬಿದ್ದಾವೆ ಸರ್. ಎಷ್ಟು ವರ್ಷ ಬೋರ್ ಹಾಕಿಸಿ? ಬೋರ್ ಹಾಕಿ ಒಂದು 10 ವರ್ಷ ಆಯ್ತು ಸರ್. ಹತ್ತು ವರ್ಷ ಆಯ್ತು ಬೇಸ್ ಬರ್ತದೆ. ಎಷ್ಟು ಎಕರೆಗೆ ಆಗತ್ತೆ ನೀರು? ಒಂದು 8 ಎಕರೆ 10 ಎಕರೆ ಹಾಕಾಗ್ತಾವ ಸರ್. 4 ಮಂದಿ ಇದಾರೆ ಸರ್ ನಮ್ಮ ಅಣ್ಣ ತಮ್ಮಂದ್ರು. 4 ಮಂದಿ ಅವೇ ಎರಡು ಬೋರ್ ನೀರೇ ಇಟ್ಕೊಂತೀವಿ ಸರ್ ನಾವು. ಎರಡು ಬೋರ್ ನೀರು? ಎರಡು ಬೋರ್ ನೀರು. ಎಷ್ಟು ಆಳಕ್ಕೆ ನೀರು ಬಿದ್ದಿದೆ, ಎಷ್ಟು ಆಳ ಹೋಗಿದೆ ಬೋರು? ಒಳಗೆ ಸರ್ ಒಳಗೆ ಒಂದು 230 ಹೋಗ್ಯಾವ ಸರ್. 230 ಫೂಟ್? 230 ಫೀಟ್ ಹೋಗ್ಯಾವ ಸರ್. ಸುತ್ತಮುತ್ತ ಎಲ್ಲ ನಿಮ್ಮಲ್ಲಿ ಅನ್ನೋರ್ ಗ್ರಾಮದಲ್ಲಿ ಬೋರ್ವೆಲ್ ಎಲ್ಲ ಜಾಸ್ತಿ ಇದಾವೆ? ಫುಲ್ ಐತೆ ಸರ್, ಎಲ್ಲ ಮನೆ ಮನೆಗೆ ಒಂದೊಂದು ಬೋರು, ಎರಡೆರಡು ಬೋರ್ ಸರ್. ನೀರದ ಎಲ್ಲ ನೀರು ಇದಾವೆ ಸರ್, ನೀರು ಸ್ವಲ್ಪ ಬಿದ್ದಾವೆ ಸರ್. ಬೇಸಿಗೆಯಲ್ಲಿ ಹೇಗಿರ್ತದೆ ನೀರು? ಸ್ವಲ್ಪ ಕಡಿಮೆ ಆಗ ಸರ್, ಇವಾಗ ಮಳೆ ಇಲ್ಲ. ಈ ವರ್ಷ ಅಂದ್ರೆ ಪೂರ ಮತ್ತೆ ಕಡಿಮೆ ಆಗ ಸರ್. ನನ್ನ ಭೂಮಿ 2.5 ಎಕರೆ ಸರ್ ನಮಗ್ ಬಂದಿದ್ದು. ನಮ್ಮ ಅಪ್ಪನವ್ರ 10 ಎಕರೆ ಸರ್. 10 ಎಕರೆ? 10 ಎಕರೆ ಸರ್. ಮತ್ತೆ ಲೀಸ್ ಅದು ಮಾಡ್ತೀನಿ? ಲೀಸ್ ಮಾಡಿನಿ ಸರ್, ಒಂದ್ 2.5 ಎಕರೆ ಮಾಡಿನಿ ಸರ್, ಅತ್ತಿ ಇಟ್ಟಿನಿ ಸರ್. ನೋಡಪ್ಪ, ಈಗ ನಿನಗೆ ಒಂದು 28 ವಯಸ್ಸು. ಹೌದು ಸರ್. ಎಷ್ಟು ವರ್ಷದಿಂದ ಒಕ್ಕಲ್ತನಕ್ ಬಿದ್ದಿ ನೀನು? ನಾನೊಂದು 6-7 ವರ್ಷ ಸರ್. 6-7 ವರ್ಷ ಮೊದಲೆಲ್ಲ ಏನ್ ಮಾಡಲಿಲ್ಲ? ಅವಾಗ ನಾವು ಮಂಡಳ ಬಟ್ಟೆಗೆ ಹೋಗ್ತಿದ್ವಿ ಸರ್, ಕೆಲಸ ಫ್ಯಾಕ್ಟ್ರಿಗೆ. ಅಲ್ಲೇ ಮಾಡ್ತಿದ್ವಿ ಸರ್. ಮಂಡಳ ಬಟ್ಟೆಯಲ್ಲಿ ಕೆಲಸ? ಏನು ಕೆಲಸ ಮಾಡೋದಲ್ಲಿ? ಮಂಡಳ ಮಾಡ್ತಿದ್ವಿ ಸರ್. ನಾನು ಮಂಡಳ ಮಾಡೋದು? ಮಂಡಳ ಮಾಡೋದು. ಈಗ ಒಕ್ಕಲ್ತನ ಮಾಡಾಕದ್ಮೇಲೆ ಸ್ವಂತ ಒಕ್ಕಲ್ತನ ಮಾಡ್ತಾ ಇದ್ದಿ, ಹೇಗೆ ಒಕ್ಕಲ್ತನ ಮಾಡ್ಬೇಕಂದ್ರೆ ಎತ್ತುಗಳು ಬೇಕಾಗ್ತಾವ ಮನೆ ಒಳಗೆ ಸರ್? ಅದಾವ? ಐದಾವ ಸರ್. ಎಷ್ಟು ವರ್ಷದಿಂದ ಎತ್ತುಗಳು ಇಟ್ಟು? ಎತ್ತುಗಳಂದ್ರೆ ನಮ್ಮಅಪ್ಪನ ಅವ್ರ ಕಾಲದಿಂದ ಅದಾವೆ. ಅವ್ರ ಕಾಲದಿಂದ ಸರ್. ಬಹಳಷ್ಟು, ಯಾಕಂದ್ರೆ ಎತ್ತುಗಳೀಗ ಯಾರು ಇಟ್ಟಿಲ್ಲ, ಜಾಸ್ತಿ ಖರ್ಚು ಬರ್ತದ, ಮೇಸವ್ರು ಯಾರಿಲ್ಲ ಅಂತೇಳಿ. ಹೌದು ಸರ್, ತೆಗ್ದಾರ ಸರ್, ಬಹಳ ಮಂದಿ ತೆಗ್ದಾರ ಸರ್. ತಿಮ್ಮಪ್ಪ, ಏನೇನು ಬೆಳೆ ಬೆಳಿತಿ ಹೇಳಿ ಸ್ವಲ್ಪ. ನಿನ್ನ ಭೂಮಿಯಲ್ಲಿ 2.5 ಎಕರೆ ಭೂಮಿ ಆಯ್ತು, ಜೊತೆಗೆ ಲೀಸ್ನು ಮಾಡ್ತೀವಿ ಅಂತಂದೆ, ನೀನು ಏನೇನು ಹಾಕ್ತಿದ್ದಿ? ನಾನು ನಮ್ಮ ಬೋರ್ದಲ್ಲಿ ಕಾಯಿಪಲ್ಲೆ ಹಾಕ್ತೀನಿ ಸರ್, ಬೆಂದಿನಕಾಯಿ ಹಾಕ್ತೀನಿ, ಟೊಮೊಟೊ ಹಾಕ್ತೀನಿ, ಮೆಣಸಿನಕಾಯಿ ಹಾಕ್ತೀನಿ, ಮತ್ತೆ ಕೊತ್ತಂಬರಿ, ಪಾಲಕ್ಕು, ಅದು ಹೀರೆಕಾಯಿ ಹಾಕ್ತೀವಿ ಸರ್. ಕಾಯಿಪಲ್ಲೆನು ಬೆಳಿತಿದ್ದಿ? ಕಾಯಿಪಲ್ಲೆ ಬೆಳಿತೀವಿ. ಹತ್ತಿ? ಹತ್ತಿ ಹಾಕ್ತೀನಿ ಸರ್. ಹತ್ತಿ, ಕಾಯಿಪಲ್ಲೆ, ಜೊತೆ ಭತ್ತ, ಮತ್ತೆ ತಿನ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಅನ್ನ ಬೇಕಲ್ಲ? ತೊಗರಿ ಹಾಕ್ತೀವಿ, ಗದ್ದೆ ಹಾಕ್ತೀವಿ ಸರ್. ಎಲ್ಲಾ ಬೆಳೆಗಳು ಬೆಳಿತೈತಿ ಸರ್. ಎಷ್ಟೆಷ್ಟು ಹಾಕಿರ್ತಿ ಎಲ್ಲ ಬೆಳೆಗಳು? ಅದು ಮಳೆ ಮಳೆಗಾಲದಾಗ ಗದ್ದೆ ಗಿದ್ದೆ ಎಲ್ಲ ಬೆಳಿತಾವೆ ಸರ್. ಬೋರ್ ಫುಲ್ ಬರ್ತಾವಲ್ಲ ನೀರು? ನೀರು ಫುಲ್ ಇರ್ತದವ. ಇವಾಗ ಸ್ವಲ್ಪ ಬೇಸಿಗಾಲದಾಗ ಆದ್ರೆ ಸ್ವಲ್ಪ ಕಡಿಮೆ ಆಗ್ತಾವ. ಕಾಯಿಪಲ್ಲೆ ಹಾಕ್ತಿವಿ, ಬೆದ್ನೆಕಾಯಿ, ತಮಾಟೆ ಎಲ್ಲ ಹಾಕ್ತಿವಿ ಸರ್. ತರಕಾರಿ, ಕೊತ್ತಂಬರಿ, ಮೆಂತ್ಯ ಪಲ್ಲೆ ಹಾಕ್ತಿವಿ ಸರ್. ಕಾಯಿಪಲ್ಲೆನು ಬೆಳಿತಿ, ಜೊತೆಗೆ ಹತ್ತಿನೂ ಬೆಳೀತಾ ಇದ್ದಿ, ನೆಲ್ಲುನು ಹಾಕ್ತಾ ಇದ್ದಿ. ಎಲ್ಲ ಬೆಳೆಗಳಲ್ಲಿ ಇಷ್ಟು ನಿನಗೆ ಅನುಭವ ಆಯ್ತು, ಸುಮಾರು 1 ವರ್ಷದಿಂದ ಮಾಡ್ತಾ ಇದ್ದಿ, ಭಾಳಷ್ಟು ವರ್ಷದಿಂದ ಒಕ್ಕಲ್ತನ. ಯಾವ ಬೆಳೆ ನಿನಗೆ ಒಳ್ಳೆ ಲಾಭ ಅಂತ ಅನಿಸ್ತಾ ಇದೆ? ಕಾಯಿಪಲ್ಲೆನೇ ಬೇಸ್ ಸರ್. ಕಾಯಿಪಲ್ಲೆ ಹೆಂಗಂದ್ರೆ ನಮ್ಮ ದಿನ ರೆಗ್ಯುಲರ್ ಹೋಗ್ತೀವಲ್ಲ ಸರ್ ಮಾರಕ, ನಮ್ಮ ಖರ್ಚುಗಳಿಗೆ ಅವಕ್ಕೆ ಇವಕ್ಕೆ ಅನುಕೂಲ ಆಗ್ತದೆ ಸರ್. ಇದು ಹತ್ತಿ ಕಿತ್ತ ಹಾಕ್ತೀವಲ್ಲ ಸರ್, ಒಂದೇ ಸಲ ತೆಗಿಬೇಕು, ಮಾರ್ಕೆಟ್ಗೆ ಹೋಗಿ ಮಾರುವಾದಾಗ ನಮ್ಗೆ ರೇಟ್ ಸಿಗಂಗಿಲ್ಲ. ಸ್ವಲ್ಪ ನೋಡ, ಹೋದ ವರ್ಷ 12,000 ಇತ್ತು ಸರ್. ಅದು 12,000 ಇತ್ತು, ಮಾರ್ಬೇಕಂದ್ರೆ ಮಾರಿಲ್ಲ, ಹಂಗೆ ಇಟ್ಕೊಂಡ್ವಿ, 7,000 ಬಂತು. ಅವಾಗ ಲಾಸ್ ಬಂತು ಸರ್, ಹಂಗಾಗ್ತದೆ ಸರ್. ಈಗ ಕಾಯಿಪಲ್ಲೆ ಹಾಕುದಾಗ ಕಾಯಿಪಲ್ಲೆ ಮಾರುಕಟ್ಟೆಗೆ ಎಷ್ಟೆಷ್ಟು ಹಾಕಿರ್ತೀವಿ ಕಾಯಿಪಲ್ಲೆ? ಎಲ್ಲ ತರ ಕಾಯಿಪಲ್ಲೆ ಅಂತಂದ್ರೆ ಎಷ್ಟೆಷ್ಟು? ಒಂದೊಂದು ಗುಂಟೆ ಹಾಕ್ತೀನಿ ಸರ್, ಅದೊಂದು ಗುಂಟೆ ಹಾಕ್ತೀನಿ ಸರ್. ಅದು ಸ್ವಲ್ಪ ತಗೊಂಡೋದ್ರೆ 600, 700, 800, 1,000 ತನಕ ಬರ್ತದೆ ಸರ್ ಒಂದೊಂದು ದಿವಸ ಕಾಯಿಪಲ್ಲೆ ಇದ್ರೆ. ಎಲ್ಲೆಲ್ಲೇ ಮಾರುದಾ ನಿಮ್ಮ? ಕಮಲಾಪುರ. ಸ್ವಂತ ಹೋಗಿ ಮಾರಿ ಬರ್ತೀನಿ? ಸ್ವಂತ ಹೋಗಿ ಮಾರಿ ಬರ್ತೀನಿ ಸರ್. ನೀನೇ ಹೋಗಿ ಮನೆ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ? ಕೊಟ್ಟು ಬಂದ್ಬಿಡುದು? ಅದೇ ಲಾಭ ಆಗತ್ತೆ. ಸವಾಲಿಗೆ ಅದು ಬಂದ್ರೆ ಎಲ್ಲ ವರ್ಕೌಟ್ ಆಗಲ್ಲ ನಿಮಗೆ? ವರ್ಕೌಟ್ ಆಗಲ್ಲ ಸರ್. ಅಂದ್ರೆ ನೀನೇ ಹೋಗಿ ಕಾಯಿಪಲ್ಲೆ ಬಂದಾಗ ಮಾರಿ ಬಂದು ಮತ್ ಕೆಲಸ ಮಾಡುದು ಹೊಲದಲ್ಲಿ? ಹೊಲದಲ್ಲಿ ಕೆಲಸ ಮಾಡುದು, ಹರ್ಕೊಂಬಿಡೋದು, ಪಾಲಕ್ ಪಾಲಕ್ ಕೊಯ್ಯೋದು, ಅದೇ ಕೆಲಸ ಮಾಡಿ. ಹೇಗೆ ಹಳ್ಳಿ ಒಳಗೆಲ್ಲ ಕಾಯಿಪಲ್ಲೆ ತಗೋತಾರ? ಜಾಸ್ತಿ ಮಾರಾಟ ಆಗತ್ತ? ತಗೋತಾರೆ. ಯಾವ ಕಾಯಿಪಲ್ಲೆ ಹಾಕಿದ್ದಿ ಚಲೋ ಲಾಭ ಅನಿಸಿದ ನಿನ್ ಕಾಯಿಪಲ್ಲೆದೊಳಗ? ಮೆಂತ್ಯ ಪಲ್ಲೆ, ಬೊಂಡೆ ಪಲ್ಲೆ, ಕೂತಿಂಬ್ರಿ, ತಮಾಟೆ, ಬೆದ್ನಿಕಾಯಿ, ಇವಿಷ್ಟ ಹಾಕ್ತೀನಿ ಸರ್ ನಾನು. ಈಗ ಮೆಂತ್ಯ ಪಲ್ಲೆ ಅಂದ್ರೆ ನೋಡಿ, ಈಗ ಮೆಂತ್ಯ ಪಲ್ಲೆ ಏನ್ ಮಾಡ್ತಾರೆ ಈ ಕಡೆ ರಾಯಚೂರು ಕಡೆ ಎಲ್ಲ ಬಹಳಷ್ಟು ಸಣ್ಣದಾಗಿರುತ್ತೆ ಮೆಂತ್ಯ ಪಲ್ಲೆ. ಇಲ್ಲ ಸರ್, ದೊಡ್ಡದಾಗಿರುತ್ತೆ ಸರ್ ನಮ್ದು. ದೊಡ್ಡದಿರುತ್ತ? ದೊಡ್ಡದು ಸರ್. ಹೆಂಗೆ ಸಣ್ಣದಾದ್ರೆ ಅವು ಸ್ವಲ್ಪ ಇರ್ತದಂತಾರೆ ಸರ್. ದೊಡ್ಡದು ಇಷ್ಟು ಎತ್ತರ ಬೆಳಿತೀವಿ ಸರ್ ನಾವು. ದೊಡ್ಡ ಮೆಂತ್ಯ ಪಲ್ಲೆ ಅಂತ ಇರ್ತದೆ. ದೊಡ್ಡ ಮೆಂತ್ಯ ಪಲ್ಲೆ ಹೆಂಗ್ ಮಾರ್ತಾರೆ? ಮತ್ತೆ ಸೂಡ್, ಒಂದ್ ಸೂಡಿಗೆ ಅದು ಒಂದ್ ಸೂಡಿಗೆ ನಾವು ದೊಡ್ಡಕ್ಕಾದ್ರೆ ಸ್ವಲ್ಪ 10 ರೂಪಾಯಿ ಮಾರ್ತೀವಿ, ಸ್ವಲ್ಪ ಸಣ್ಣದಾದ್ರೆ 5 ರೂಪಾಯಿ ಮಾರ್ತೀವಿ. 5 ರೂಪಾಯಿಗೊಂದು? 5 ರೂಪಾಯಿಗೊಂದು ಸರ್. ಈಗ ಹೀರೆಕಾಯಿ, ಬೆಂಡೆಕಾಯಿ, ಬದ್ನೆಕಾಯಿ ಅವೆಲ್ಲ ರೇಟು? ಅವ್ ಹಾಕಿದ್ರೆ ಜಗ್ಗಿ ಹಾಕ್ತಿವಿ ಸರ್, ಒಂದ್ 1/2 ಎಕರೆ 1 ಎಕರೆ ಹಾಕ್ತಿವಿ. ಅವ್ ಹಾಕಿ ಅಕ್ಕಡ ಮಾರಂಗಿಲ್ಲ, ಇಕ್ಕಡೆ ತರ್ತೀವಿ ಸರ್, ರೈಚರ್ ಮಾರ್ಕೆಟ್ ತರ್ತೀವಿ. ಮಾರ್ಕೆಟಿಗೆ? ಮಾರ್ಕೆಟ್ ಅಲ್ಲಿ ಹೆಂಗ್ ಚಲೋ ಲಾಭ ಸಿಗುತ್ತೆ ಸರ್? ಹೌದು ಸರ್, ಸಣ್ಣದು ಇರ್ತದ, ಒಂದು 6 ಕೆಜಿ 7 ಕೆಜಿ 100 ರೂಪಾಯಿ ಹೋಗ್ತದೆ ರೇಟ್ ಇದ್ರೆ. ರೇಟ್ ಕಡಿಮೆ ಅಂದ್ರೆ 60-70 ರೂಪಾಯಿ ಹೋಗ್ತದ. ಈಗ ನೆಲ್ಲು ಹಾಕ್ತಿವಿ ಅಂತಂದ್ರೆ ನೆಲ್ಲು ಎಷ್ಟಾಗತ್ತೆ ಒಂದ್ ಎಕರೆಗೆ? ನೆಲ್ಲಂದ್ರೆ ಒಂದ್ ಎಕರೆ ನಮ್ಗೆ ಅಷ್ಟೊಂದು ಚಲೋ ಇಲ್ಲ ಸರ್ ಭೂಮಿ. ನಮ್ದು ಎಷ್ಟೋ ಎಕರೆಗೆ ಬಂದು ಒಂದು 25 ಚೀಲ ಬರ್ತದೆ ಸರ್. ಯಾವುದು ಸೋನಾ ಮಸೂರಿ? 64 ಆಗ್ತದೆ. ಇದು 600 ಅಂತಾರಲ್ಲ ಸರ್, IR64 ಆಗ್ತದೆ. ಅದನ್ನ ಆಗ್ತದೆ. ಸೋನಾ ಮಸೂರಿ ಹಾಕಲ್ಲ. ಸೋನಾ ಮಸೂರಿ ಹಾಕಂಗಿಲ್ಲ. ಯಾಕೆ? ಸೋನಾ ಮಸೂರಿ ಮತ್ತೆ ಬೆಳೆ ಸೋನಾ ಮಸೂರಿ ಅವಾಗ ಆಗ್ತದೆ ಸರ್, ಇವಾಗ ಅದ ಬಡ್ಡಿ ಒಟ್ಟು ಬಂದ್ ಮಾಡ್ಯಾರ ಸರ್. ಅಷ್ಟೊಂದು ಹಾಕಂಗಿಲ್ಲ ಅದು. ಸೋನಾ ಮಸೂರಿ ಹಾಕಲ್ಲ, ಹಾಕಂಗಿಲ್ಲ. ಅವ್ ರೇಟ್ ಹೋಗಂಗಿಲ್ಲ ಸರ್, ಅಷ್ಟೊಂದು ಕಡಿಮೆ ಆಗದ. ಅವಾಗ ರೇಟ್ ಇತ್ತು ಅವಕ್ಕ. RNR ಮತ್ತು ಹಾಕ್ತಾರೆ. RNR ಅಂತ ಹೇಳಿ ಒಂದ್ ಬಂದಿದೆ ಈಗ. RNR ಒಳ್ಳೆ ರೀತಿಯಿಂದ ಅದು ಸೋನಾ ಮಸೂರಿಗಿಂತ ಸೂಪರ್ ಅಂತ ಹೇಳ್ತಾರೆ. ಚೆನ್ನಾಗಿರ್ತದ, ಟೇಸ್ಟ್ ಆಗಿರ್ತದ ಊಟ ಅಂತೇಳಿ. RNR ಹೌದು ಸರ್. ನೀವು ಹಾಕಿದನ್ನ ಭತ್ತ ಅದನ್ನೇ ಊಟ ಮಾಡ್ತೀರಿ? ನಾವು ಅದೇ ಊಟ ಮಾಡ್ತೀವಿ ಸರ್. ನಾವೇನು ಮಾರಂಗಿಲ್ಲ ಕವಳಿ. ಅಕ್ಕಿ ಅದು ಮಾಡಿಸೋದು ಹೇಗೆ ಮಾಡಿಸ್ತೀರಿ ಮತ್ತೆ? ರೇಸ್ ಮಿಲ್ಗೆ ಹೋಗಿ ಮಾಡಿಸ್ಕೊಂಬರ್ತೀವಿ ಸರ್. ಹೆಂಗ ಮಾಡಿಕೊಡ್ತಾರೆ ನಿಮಗೆ ರೇಟ್? ಅದು ಪಾಲಿಶ್ ಗಿಲಿಸ್ ಮಾಡ್ತಾರ? ಪಾಲಿಶ್ ಒಂದು ಚೀಲಕ್ಕೆ ಬಂದು 70 ರೂಪಾಯಿ ಸರ್. ಅದು 70 ರೂಪಾಯಿಗೆ ಒಂದು ಚೀಲ, ಒಂದು ಚೀಲ ಹಾಕೊಡ್ತಾರೆ. ಹಾಕೊಡ್ತಾರೆ ಅಂದ್ರೆ ವಿತೌಟ್ ಪಾಲಿಶ್? ವಿತೌಟ್ ಪಾಲಿಶ್. ಅದನ್ನೇ ಊಟ ಮಾಡ್ತೀರಿ? ಅದನ್ನೇ ಊಟ ಮಾಡ್ತೀವಿ ಸರ್. ಈಗ 20 ಚೀಲ ಅಂತಂದ್ರೆ ನೆಲ್ಲೂ ಅಷ್ಟೇ ಏನು ಖರ್ಚು? ಅದು ಎಷ್ಟು ಮಾಡ್ತೀರಿ ಒಂದು ಎಕರೆಗೆ ನೆಲ್ಲು ಖರ್ಚು ಸರ್? ಎಷ್ಟು ಖರ್ಚು ಬರ್ತದೆ ಎಲ್ಲ ಸೇರಿ ಗೊಬ್ಬರ ಎಲ್ಲ ಎಣ್ಣೆ? ಒಂದು ಎಕರೆಗೆ ಬಂದು ಅದು 15,000 ಅಷ್ಟಾಗತ್ತೆ. ಅಷ್ಟಾಗ್ತದೆ ಸರ್. 20 ಚೀಲ ನೆಲ್ಲು ಅಂದ್ರೆ ಮಾರ್ಕೆಟಿಗೆ ಹೋದ್ರೆ ಎಷ್ಟು ಮಾರ್ತದೆ ಮತ್ತೆ? ಅದು ಅದೆಷ್ಟು 30,000 ಬರ್ಬೋದು ಸರ್. ಅಷ್ಟೇ ಅಷ್ಟೇ ಖರ್ಚು. 20,000 ಮಾಡಿದ್ರೆ 10,000 ರೂಪಾಯಿ ಉಳಿದ? 10,000 ರೂಪಾಯಿ ಬರ್ತದೆ ಅಷ್ಟೇ ಸರ್. ಏನು ಹೊಲ ಇದ್ದವರು ಮಾಡ್ಬೇಕಂದ್ರೆ ಮಾಡ್ಬೇಕು ರೈತರು ಅಷ್ಟೇ. ಹಂಗೆ ಬಿಡಬಾರ್ದ? ಹಂಗೆ ಬಿಡಬಾರ್ದಂತ. ನಾವೇನ್ ದಿನ ಎಲ್ಲಿಗೇನು ಹೋಗಂಗಿಲ್ಲಲ್ಲ, ಕೆಲಸ ಆಗಂಗಿಲ್ಲ. ಎತ್ತುಗಳು ಇರ್ತಾವ ಆ ಕಡೆ, ಎತ್ತುಗಳ ಮೇಸರ್ತಾವ, ನಾವ್ ಈ ಕಡೆ ಕೆಲಸ ಮಾಡ್ಕೊಂತೀವಿ. ಹಂಗೆ ಮಾಡ್ಬೇಕು ಸರ್. ಹೊಲ ಇದ್ದಂದ್ರೆ ಎಲ್ಲಿಗೆ ಹೋಗಂಗಿಲ್ಲ ಸರ್. ಹೊಲಂಗಿಲ್ಲ, ಹೊಳ ಬಿಟ್ರೆ ಬೀಳ್ ಬೀಳ್ತದ. ಬೀಳ್ ಬೀಳ್ತದ. ಮತ್ ದನಗಳ ಮೇವು ಸಿಗೋದಿಲ್ಲ? ಮೇವು ಸಿಗಂಗಿಲ್ಲ. ಏನೇನ್ ದನಗಳ ಸಾಕಾಣಿಕೆ ಇದೆ ನಮ್ದು ಸರ್? ಒಂದು ಐದಾರು ಕುರಿ ಇದೆ ಸರ್. ಟಗರ್ ಸರ್? ಟಗರು. ಟಗರ್ ಸಾಕಾಣಿಕೆ ಮಾಡಿವಿ ಸರ್. ಒಂದ್ 8 ಸಾಕಿವಿ ಸರ್. ಎಷ್ಟು ವರ್ಷ ಆಯ್ತು ಮಾರಾಕಿತ್ತ ಟಗರ್ ಸಾಕಾಣಿಕೆ? ಒಂದ 7-8 ವರ್ಷ ಆಯ್ತು ಸರ್. 7-8 ವರ್ಷ. ಹೆಂಗೆ ತರೋದು, ಸಾಕೋದು, ಮೇಸೋದು, ಮಾರುದಾ? 6,000-7,000 ತರ್ತೀವಿ ಸರ್. 20,000, 17,000, 16,000 ಮಾರ್ತೀವಿ ಸರ್. ಎಷ್ಟು ತಿಂಗಳು ಮೇಯಿಸ್ತೀವಿ? ಒಂದು 6 ತಿಂಗಳು ಮೇಯಿಸ್ತೀವಿ ಸರ್. ಅಷ್ಟೇ? 6 ತಿಂಗಳು. 6 ತಿಂಗಳು ಮೇಯಿಸ್ತೀವಿ. ಹೇಗೆ ಅವಕ್ಕೆ ಮೇಯಿಸಿದ್ರೆ ಚೆನ್ನಾಗಿ ಮತ್ತೆ 6 ತಿಂಗಳು ಒಳ್ಳೆ ಬೆಳವಣಿಗೆ ಆಗತ್ತಕ್ಕ? ಬೆಳವಣಿಗೆ ಆಗ್ತದೆ ಸರ್. ಏನೇನು ಹಾಕ್ತೀರ ಅವಕ್ಕೆಲ್ಲ? ಅದು ಇದೊಂದು ಗಾಡಿ ಚೆಕ್ ಅಂತಾರ ಸರ್. ಗಾಡಿ ಚೆಕ್ ಹಾಕ್ತೀವಿ. ಮತ್ತಿದು ಸಜ್ಜೆ ಅಂತಾರಲ್ಲ ಸರ್, ಸಜ್ಜೆ ಹಾಕ್ತೀವಿ. ಸಜ್ಜೆ ಒಟ್ಟು, ಸಜ್ಜೆ ಕಾಳುಗಳು, ಮೆಕ್ಕೆಜೋಳ. ಮೆಕ್ಕೆಜೋಳ. ಹಸಿಮೇವದು ತಪ್ಪಲದು ಹಾಕ್ಬೇಕಲ್ಲ ಮತ್ತೆ? ಹಸಿಮೇವ ಹಾಕ್ತೀವಿ ಸರ್. ಹೊಲ್ದಾಗ ಕೈ ಕಂಬಂದು ಹಾಕ್ತೀವಿ ಸರ್. ಹೇಗೆ ಟಗರ್ ಮರಿ ಸಾಕಾಣಿಕೆ ಮತ್ತೆ 20,000 ಮಾರಿದ್ರೆ 10,000 ತಂದು 20,000 ಮಾರ್ತೀರಿ? ಆರು ತಿಂಗಳ 10,000 ಒಂದ್ರಿಂದ ಬರ್ತದೆ ಸರ್. ಹೊಲದಲ್ಲಿ ಬಿಟ್ಟು ಬಿಡ್ತೀರ ಅವನ? ಇಲ್ಲ ಸರ್, ನಾವಂದ್ರೆ ಹೊಲಕ್ಕೆ ಒಂದ್ ದಿವಸ ಹಿಡ್ಕೊಂಡು ಹೋಗಿಲ್ಲ ಸರ್. ಅವನು ಮನೆಗೆ ಹೋಗ್ತಿವಿ, ಅಲ್ಲ ಕೊಯ್ಕೊಂಡ್ ಬರ್ತೀವಿ. ಮನೆ ಹತ್ರ ಇರ್ತಾವ ಸರ್. ಅವ್ ಮನೆ ಹತ್ರ ಅಲ್ಲೇ ಹಾಕ್ತಿರ್ತಂದ? ಅಲ್ಲೇ ಹಾಕ್ತೀವಿ ಸರ್. ಹೊರಗಡೆ ಏನು ಅಡ್ಡಾಡಕ ಬಿಡುದಿಲ್ಲ ಬಿಡಂಗಿಲ್ಲ. ಮತ್ತೆ ಪಕ್ಕದಾಗ ಅವ್ರು ನಮ್ಮ ಹೊಲದಾಗ ಬರ್ತಾವ, ನಿಮ್ಮ ಹೊಲದಾಗ ಅವ್ರು ತಿಂತಾವಲ್ಲ ಅವು ಗಿಡಗಳು. ಹೌದು, ಅದಕ್ಕೆ ಕರ್ಕೊಂಡು ಹೋಗಂಗಿಲ್ಲ ಸರ್. ಹೇಗೆ ಅನಿಸುತ್ತೆ ಟಗರ ಮರಿ ಸಾಕಾಣಿಕೆ? ಬೇಸ್ ಐತೆ ಸರ್. ಚಲೋದ? ಚಲೋ ಐತೆ ಸರ್. ಅಲ್ಲ ಇನ್ನ ನೀವು 10,000 ಕೊಡೋಕ್ಕಿಂತಲೂ ಈಗ 3 ತಿಂಗಳ ಮರಿಗಳನ್ನ, 5 ತಿಂಗಳು, 4 ತಿಂಗಳ ಮರಿಗಳನ್ನ ತರ್ತಾರೆ, ಹಾಲು ಬಿಟ್ಟ ಮರಿಗಳನ್ನ. ಹೌದು ಸರ್. ಅದು ತಂದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಆಗೋದಿಲ್ವಾ? ಚೆನ್ನಾಗ್ತದೆ ಸರ್. ಟಗರ್ ಚೆನ್ನಾಗೈತೆ ಸರ್. ಹೇಗೆ ಟಗರ್ ಸಾಕಾಣಿಕೆದ್ದು ನಿಮ್ಮ ಊರಲ್ಲಿ ಯಾರಾದ್ರೂ ಮಾಡೋದನ್ನ ನೋಡಿ ಚಾಲೂ ಮಾಡಿದೆ ಹೇಗೆ ನಿನ್ ಮತ್ತೆ? ಇಲ್ಲ, ಹಂಗೆ ನಾವು ಹೋಗ್ತೀವಲ್ಲ ಹೊಲಕ್ಕೆ, ಹಂಗೆ ಇರ್ತಾವ ಒಂದು 5-6-7-8 ತಗೊಂಬಂದ್ರೆ ಹತ್ತಲ್ಲಿ 10 ತಗೊಂಬರ್ತೀವಿ ಸರ್. ನಾವು ಅವೇ ಇರ್ತಾವ ಕೊಯ್ಕೊಂಬರ್ತೀವಿ. ಹೊಲ ಐತೆ, ನೀರ್ ಐತೆ, ಮೇವು ಇರ್ತದ, ಮೇವು ಇರ್ತದ, ತಂದ ಹಾಕಿರ್ತೀವಿ. 6 ತಿಂಗಳು ಕಟ್ಟಿ ಮೇಯಿಸಿದ್ರೆ ಸಾಕು, ಮತ್ತೆ ಚಲೋ ಇದಕ್ಕಂತ ಮಾರಿಬಿಡುದು. ಮಾರ್ತಾವ ಸರ್. ಮತ್ತೇನೇನು ದನಗಳದಾವ? ಆಕಳ, ಒಂದು ಆಕಳ ಐತೆ ಸರ್, ಒಂದ್ 2 ಎತ್ತ ಐತೆ, ಒಂದ್ 8 ಟಗರ ಇದಾವ ಸರ್. ಆಕಳ ಯಾವ ರೀತಿ ಉಪಯೋಗ ಆಗತ್ತೆ ನಿಮ್ ಕೃಷಿ ಒಳಗೆ? ಆಕಳ, ಆಕಳದ ಏನೇನು ಉಪಯೋಗ ಅದ ಹೇಳಿ ಸ್ವಲ್ಪ. ಆಕಳ ಸರ್ ಏನ್ ಉಪಯೋಗ? ಏನಾದ್ರು ಗೊಬ್ಬರ ಮಾಡ್ತೀರಿ? ಆಕಳ ಹಾಲು ಹಾಕ್ತೀವಿ ಸರ್, ಹೊಲಕ್ಕೆ ಹಾಕ್ತಿವಿ ಗೊಬ್ಬರ ಬಂದ್ರೆ. ಮತ್ತೆ ಹಾಲಂದ್ರೆ ನಾವೇ ಮನೆಯವರು ಕೊಡ್ತೀವಿ. ನೀವೇ ಮನೆಯವರು? ಮತ್ತೆ ಎತ್ತುಗಳು ಒಂದ್ 2, ಆಕಳ, ಮತ್ತೆ ಎಮ್ಮೆ? ಎಮ್ಮೆ ಇಲ್ಲ ಸರ್, ಎಮ್ಮೆ ಮಾಡ್ಬೇಕಂತ ಇದೀವಿ ಸರ್. ಏನು ಮತ್ತೆ ನೋಡ್ಬೇಕು ಸರ್. ಹೇಗೆ ಮತ್ತೆ ಮನೆಯಲ್ಲಿ ಹೈನು ಹಾಲು ಅದು ಹೇಗೆ ಮಾಡ್ತೀರಿ ಮತ್ತೆ? ನಾವೇ ಕೊಡ್ತೀವಿ ಸರ್. ನೀವೇ ಕೊಂಡ್ಕೊಂಡ್ಬರ್ತೀರಿ ಹೊರಗಡೆ? ಹೊರಗಡೆ ಏನಿಲ್ಲ ಸರ್, ನಾವೇ ಕೊಡ್ತೀವಿ ಸರ್ ಹಾಲು. ಅಲ್ಲ, ಆಕಳ ಹಾಲು ಕೊಡತ್ತ ಅಷ್ಟು? ಜವಾರಿ ಆಕಳ ಕೊಡ್ತದ ಸರ್, ಒಂದ್ ಚೆಂಬಿ ಕೊಡ್ತದ ಸರ್, ಒಂದ್ ಲೀಟರ್ ಕೊಡ್ತದ ಅಷ್ಟೇ. ಅದು ಅಷ್ಟೇ ಸಾಕಾಗತ್ ನಿಮ್ಗೆ? ಅಷ್ಟೇ, ನಮ್ಮ ಮನೆಯವ್ರಿಗೆ ಆಗ್ತದ ಸರ್. ಎಷ್ಟು ಗೊಬ್ಬರ ಬರ್ತದೆ ಇಷ್ಟೆಲ್ಲ ದನಗಳದವಲ್ಲ, ಆಕಳ ಅದ ಮತ್ತೆ ಎತ್ತುಗಳು? ಒಂದ್ 2 ಲೋಡ್ ಬರ್ತದೆ ಸರ್. ಟ್ರ್ಯಾಕ್ಟರ್ ಲೋಡು ವರ್ಷಕ್ಕೆ? ವರ್ಷಕ್ಕೆ. ಏನ್ ಒಂದ್ 1/2 ಎಕರೆಗೆ ಆಗತ್ತ ಅದು? ಈಗ ಒಂದ್ 1/2 ಎಕರೆ ಸರ್, 2 ಎಕರೆಗೆ ಆಗ್ತದ. ತೆಳ್ಳಗ್ ಚಲ್ತೀವಲ್ಲ? ತೆಳ್ಳಗ್ ಆಗ್ತೀವಿ. ತೆಳ್ಳಗ್ ಆಗ್ತೀವಿ ವರ್ಷ ವರ್ಷ. ಒಂದ್ ಎಕರೆಗೆ ಒಂದ್ ಲೋಡ್ ಆಗ್ತಿವಿ ಸರ್. ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹಾಕಿ ಹಿಂಗ್ ತೆಳ್ಳಗ್ ಇದಕ್ಕೆ ಬಿಡ್ತೀವಿ ಸರ್. ಹೇಗ ಅನಿಸುತ್ತೆ ತಿಮ್ಮಯ್ಯ ಒಕ್ಕಲ್ತನ ಮಾಡೋದು ಹೇಗೆ ಅನಿಸದೆ? ಮನೆಯಲ್ಲಿ ಎಷ್ಟು ಜನ ದುಡಿಯೋರು ಇದೀರಿ? ಎಲ್ಲರೂ ಹೇಗೆ ರೀತಿ ಕೆಲಸ ಮಾಡ್ತಾರೆ? 3-5 ಸರ್ ನಾವು ದುಡಿಯೋರು. ಇಬ್ರು ನಮ್ಮ ಅಪ್ಪ ನಮ್ಮ ಅವ್ವ ಹಂಗೆ ಮಾಡ್ತಾರೆ ಸರ್. ಸ್ವಲ್ಪ ಒಂದೊಂದು ದಿವಸ ಬರ್ತಾರ, ಒಂದೊಂದು ದಿವಸ ಬರಂಗಿಲ್ಲ. ನಾವು ಮಾಡ್ತೀವಿ ಸರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕೆಲಸ ಆಗುತ್ತೆ ಹೊಲದಲ್ಲಿ? ಬೆಳಗ್ಗೆ 8 ಗಂಟೆಗೆ ಹೋಗ್ತೀವಿ ಸರ್. ಸಾಯಂಕಾಲ 6 ಗಂಟೆ ಇರ್ತೀವಿ ಸರ್. ಮನೆಯಲ್ಲಿ ಮಕ್ಕಳು ಮತ್ತೆ ಮನೆ ಹೆಣ್ಮಕ್ಳು ಎಲ್ಲರೂ ಕೆಲಸ ಮಾಡ್ತೀರಿ? ಮಾಡ್ತೀವಿ ಸರ್, ಎಲ್ಲರೂ ಮಾಡ್ತೀವಿ. ಎಷ್ಟು ನೀವು ಕೂಲಿ ಆಳಿನ ಹಚ್ಚಂಗಿಲ್ಲ? ಹಚ್ತೀವಿ ಸರ್, ಜಗ್ಗಿ ಬಂದ್ರೆ ಹಚ್ತೀವಿ, ಇಲ್ಲಾಂದ್ರೆ ಇಲ್ಲ ಸರ್. ಇದೆಂದ್ರೆ ಇಲ್ಲ ಸರ್, ನಾವೇ ಕೊಯ್ಕೊಂಡ್ ಬರ್ತೀವಿ. ಹೇಗೆ ಇಷ್ಟು ವರ್ಷದಿಂದ ಒಕ್ಕಲ್ತನ ಮಾಡ್ತಿದ್ದೆ ನೀನು, ಏನಾದ್ರು ಒಕ್ಕಲ್ತನದಿಂದ ಲಾಭ ಮಾಡ್ಕೊಂಡು ಏನಾರ ಅಭಿವೃದ್ಧಿ ಆದದ್ದು? ಯಾವ ರೀತಿ ಲಾಭ ಏನೋ ಇದಾಗಿಲ್ಲ ಸರ್, ಏನೋ ಹಂಗೆ. ಅದಕ್ಕೆ ನಮ್ಗ ಸರಿ ಅಷ್ಟಕ್ಕಷ್ಟೇ, ಹೊಟ್ಟೆಗೆ ಬಟ್ಟೆಗೆ ಹೊಟ್ಟೆಗೆ ಬಟ್ಟೆಗೆ. ಸಾಲ ಅದು ಮಾಡಿಲ್ಲ? ಸಾಲ ಮಾಡಿದ್ ಸರ್, ಸಾಲ ಆಗಿದೆ ಒಕ್ಕಲ್ತನದಲ್ಲಿ. ಮತ್ತೆ ಹೋದ ವರ್ಷ ಅದು 12,000 ಇತ್ತು ಸರ್. ಅದು ಅತ್ತೆ ಹಂಗೆ ಹಿಡ್ಕೊಂಡು ಇವತ್ತು 1,000 ಬಂತು ಲಾಸ್ಟ್ಗೆ. ಅದು ಲಾಸ್ ಅಲ್ಲ ಸರ್, ಮತ್ತೆ ನಮ್ಗೆ ಲಾಸ್ ಆಯ್ತು. ಲಾಸ್ ಆಯ್ತು ಅಂದ್ರೆ ಇನ್ನು ರೇಟ್ 12,000 ಮಾರೋದು ಮಾರಲಿಲ್ಲ, ಮಾರಲಿಲ್ಲ. ಇನ್ನ ರೇಟ್ ಆಗ್ತದೆ, ಇನ್ನೂ ರೇಟ್ ಆಸೆ. 14,000 13,000 ಲಾಸ್ಟ್ ಮಂದ್ ಹೆಂಗಾಗಿಬಿಟ್ಟಿದೆ. ಹತ್ತಿ ಏನ ರೇಟ್ ಬರುತ್ತಾ, ಇನ್ನು ಚಲೋ ರೇಟ್ ಬರ್ತದಾ, 20,000 ಬರ್ತದ ಅಂತ ಇಟ್ಕೊಂಡವ್ರು ಮತ್ತೆ 8,000 ಹತ್ತಿದಾರನೇ 8,000 ಬಂದ್ಬಿಡ್ತು. 8,000 20,000 ಮಾರಿ ಸರ್, 6,500 ಮಾರಿ ಸರ್ ಲಾಸ್ಟ್. ಅದು ಎಷ್ಟೋ ಜನ ರೈತರು ಹೋದ್ಸಲ ಎಲ್ಲ ಇಲ್ಲ ಸರ್, ಹತ್ತಿಯನ್ನು ಇಟ್ಬಿಟ್ಟು ಬಹಳ ನಮಗೆ ಪಶ್ಚಾತ್ತಾಪ ಪಡಕತ್ತೀವಿ ಅಂತಂದ್ರೆ. ಈಗ ಒಂದ್ ವಿಚಾರ ಅಂತಂದ್ರೆ, ಹತ್ತಿಯನ್ನ ಬೇರೆ ಆಹಾರ ಧಾನ್ಯಗಳಿಗೆ ಇಡಬಾರ್ದನ್ನ, ಇದ್ರದ್ದು ಗುಣಮಟ್ಟ ಕಡಿಮೆ ಆಗತ್ತೆ. ಹತ್ತಿದು ಹತ್ತಿದು ಗುಣಮಟ್ಟ ಯಾಕೆ ಕಡಿಮೆ ಆಗತ್ತಂದ್ರೆ, ಅದ್ರದ್ದೇನು ಒಂದು ಎಳೆಯ ಶಕ್ತಿ ಇರುತ್ತಲ್ಲ, ಹತ್ತಿ ಎಳೆಯ ಶಕ್ತಿ. ಒಂದು 6 ತಿಂಗಳಿಗಿಂತ ಹತ್ತಿಯನ್ನ ಜಾಸ್ತಿ ಇಟ್ಟಾಗ ಅದ್ರದ್ದು ಒಂದು ಸ್ಟ್ರೆಂತ್ ಅಂತ ಹೇಳ್ತೀವಿ ನಾವು, ದಾರದ ಸ್ಟ್ರೆಂತ್ ಅಥವಾ ಶಕ್ತಿ ಕಡಿಮೆ ಬಿಡುತ್ತೆ. ಅದಕ್ಕೆ ಹತ್ತಿಯನ್ನ ಯಾವತ್ತೂ ಇಡಬಾರ್ದು. ಸ್ಟಾಕ್ ಇಟ್ಟರೆ ಅಷ್ಟೇ ನಿಮಗೆ 1-2 ತಿಂಗಳೊಳಗಾಗಿ ಮಾರಾಟ ಮಾಡಿಬಿಡ್ಬೇಕು. ಅದನ್ನ ಇಡೋದ್ರಿಂದ ಅದು ಜಾಸ್ತಿ ಲುಕ್ಸಾನ್ ಆಗುತ್ತೆ. ಒಂದು ವರ್ಷ ಇಟ್ಬಿಟ್ರೆ ಹತ್ತಿ ರೇಟ್ ಇಲ್ಲ ಅಂತೇಳಿ ಅದು ಇಟ್ಟಲೇನೆ ಎಲ್ಲ ಹತ್ತಿ ದಾರ ಕುಗ್ಗಿಹೋಗ್ಬಿಡುತ್ತದೆ. ಅದಕ್ಕೆ ರೈತ ಬಾಂಧವರು ಹತ್ತಿಯನ್ನ ಇಡೋದು ಒಳ್ಳೇದಲ್ಲ ಅದು. ಮತ್ತೇನು ಪ್ಲಾನ್ ಇದೆ ಇನ್ನು ಒಕ್ಕಲ್ತನದಲ್ಲಿ ಸುಧಾರಣೆ ಆಗ್ಬೇಕಂತ ಹೇಳಿ? ಏನು ವಿಚಾರ ಮಾಡಿ ಸರ್? ಇವಾಗ ಅಂದ್ರೆ ಎಮ್ಮೆ ಸಾಕಾಣಿಕೆ ಮಾಡ್ಬೇಕಂತ ಮಾಡಿನಿ ಸರ್. ಎಮ್ಮೆ ಸಾಕಾಣಿಕೆ ಮಾಡ್ಬೇಕಂತ. ನಿಮ್ಮಲ್ಲಿ ಯಾರಾದ್ರೂ ಮಾಡ್ತಿದ್ದಾರೆ ಊರಲ್ಲಿ? ಮಾಡಿದ್ರೆ ಸರ್, ನಮ್ಮೂರಾಗ ಪರಿಶ್ರಮ ಅಂತ ಆಯ್ತು ಸರ್. ಮಾಡ್ಯಾನೆ ಸರ್ ಎಮ್ಮೆ. ಎಷ್ಟು ಮಾದವ ಎಮ್ಮೆ ಅವರು? ಒಂದು 6 ಇರ್ಬೋದು ಸರ್, 6-7 ಇರ್ಬೋದು ಸರ್. ಎಮ್ಮೆ ಸಾಕಾಣಿಕೆ ಹೇಗೆ? ಮತ್ತೆ ನಿಮ್ಮಲ್ಲಿ ಹಾಲು ಡೈರಿಗಳು ಬೇಕು ಹಾಲು ಹಾಕ್ಲಿಕ್ಕೆ? ಹಾಲು ಹಾಕ್ಲಿಕ್ಕೆ ಸೊಸೈಟಿಗಳು ಇಲ್ಲ ಅಂದ್ರೆ ಕಷ್ಟ ಆಗತ್ತ? ರಾಯಚೂರಿಗೆ ಬಂದು ಹಾಲು ಮಾರಾಟ ಆಗತ್ತ? ಇಲ್ಲ, ಅಕಡೆ ಆಗಂಗಿಲ್ಲ ಸರ್. ರಾಯಚೂರಿಗೆ ಬಂದು ಹಾಕೋಗ್ತೀವಿ ಸರ್ ನಾವು, ಮನೆ ಮನೆಗಳಿಗೆ. ಮೊಸರು ಮಾಡಿರ್ತೀವಲ್ಲ ಸರ್, ಮೊಸರು ಮಾಡಿ ನಮ್ಗೆ ಅವಾಗವಾಗ ಬರೆದು ಮಾರು ಹೋಗ್ತೀವಲ್ಲ ಸರ್, ಅವ್ರ ಅವ್ರಿಗೆ ಕಂಟಿನ್ಯೂ ಆಗ್ತೀವಿ ಸರ್. ಹೇಗೆ ಅನಿಸ್ತದೆ ತಿಮ್ಮಪ್ಪ ಒಕ್ಕಲ್ತನ? ಯುವಕರಿಗೆ ಏನು ಹೇಳ್ತೀನಿ ನೀನು? ಈಗ ನೋಡಿ, ಎಷ್ಟೋ ಮಂದಿ ಭೂಮಿ ಇರ್ತದೆ ಎಲ್ಲ ಇರ್ತದೆ, ಆದ್ರೆ ರಾಯಚೂರಿಗೆ ಕೆಲಸಕ್ಕೆ ಬರ್ತಾರೆ, ಅವ್ರ ಭೂಮಿಯನ್ನ ಯಾರಿಗೆ ಕೊಟ್ಬಿಟ್ಟಿರ್ತಾರೆ? ಒಕ್ಕಲ್ತನ ಮಾಡಕ್ ಅಲ್ಲಪ್ಪ ಬೇಡ ಅಂತ. ಹಂಗೆ ಸರ್, ಮತ್ತೆ ಹಂಗೆ ಆಗದ, ಮತ್ತೆ ಲಾಭ ಇದ್ರಲ್ಲ ಸರ್ ಮಾಡೋದು. ಲಾಭ ಇಲ್ಲ ಅಂತೀಯ? ಅದಕ್ಕೆ ಆಗ್ತದೆ ಸರ್, ಅಷ್ಟಕ್ಕಷ್ಟೇ. ಕಷ್ಟಕ್ಕಷ್ಟೇ ಹೊಟ್ಟೆಗೆ ಸರಿ ಹೋಗ್ತದೆ ಸರ್. ಸಾಲ ತಂದ್ರೆ ಅದು 2 ರೂಪಾಯಿ ಬಡ್ಡಿ ಸಾಲ ತರ್ತೀವಿ, ಬಡ್ಡಿ ನಿಂತ್ರೆ ಸಾಲ, ಇದು ಗಂಟನ ಮುಟ್ಟ ಸಾಲ ಸರ್. ಮತ್ತೀಗ ಏನಾದರೂ ಅಭಿವೃದ್ಧಿ ಆಗಿದೆಯಾ ಒಕ್ಕಲ್ತನದಿಂದ? ಏನಾಗಿಲ್ಲ ಸರ್ ಒಕ್ಕಲ್ತನ. ಏನು ಮಾಡ್ಕೊಂಡಿಲ್ಲ ನೀನು? ಮಾಡ್ಕೊಂಡಿಲ್ಲ ಸರ್. ಎಷ್ಟಿದೆ ಅಷ್ಟೇ? ಅದಕ್ಕಷ್ಟೇ ಅಷ್ಟಕ್ಕೆ ಅಷ್ಟೇ. ಏನಾದ್ರು ಸಾಧನೆ ಮಾಡ್ಬೇಕಲ್ಲ, ಅದರಲ್ಲಿ ಏನಾದ್ರು ಹೊಸದ ಹಾಕೊಂಡು ಹೊಸದ ಮಾಡಿ ಏನಾದ್ರು ಜಾಸ್ತಿ ಮಾಡ್ಬೇಕು ಸರ್. ಪ್ರಯತ್ನ ಮಾಡ್ಬೇಕು ಸರ್. ಮಾಡ್ಬೇಕು ಸರ್. ಮಾಡ್ಬೇಕು ಸರ್. ಒಳ್ಳೇದು ತಿಮ್ಮಪ್ಪ, ಇದುವರೆಗೆ ನಿನ್ನ ಕೆಲವೊಂದಿಷ್ಟು ಕೃಷಿ ವಿಚಾರಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅನ್ವರ್ ಗ್ರಾಮದ ರೈತರಾದ ಕೆ ಸಣ್ಣ ತಿಮ್ಮಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆಯನ್ನ ಕೇಳಿದ್ರಿ ರೈತ ಬಾಂಧವರೇ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಕೀಟ ನಿರ್ವಹಣೆಯಲ್ಲಿ ಬೆವೇರಿಯಾ ಬೆಸಿಯಾನ ಜೈವಿಕ ಶಿಲೀಂಧ್ರ ಕೀಟನಾಶಕದ ಮಹತ್ವ ಕುರಿತು ಮಾಹಿತಿ ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೆವೇರಿಯಾ ಬೆಸಿಯಾನ ಜೈವಿಕ ಶಿಲೀಂಧ್ರ ಕೀಟನಾಶಕದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಜೈವಿಕ ನಿಯಂತ್ರಣ ವಿಭಾಗ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರಿವರು ಬೆವೇರಿಯಾ ಬಸಿಯಾನ ಅಂತಕ್ಕಂಥ ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಅಭಿವೃದ್ಧಿ ಮಾಡಿದೆ. ಮುಖ್ಯವಾಗಿ ಈ ಬೆವೇರಿಯಾ ಬೆಸಿಯಾನ ಜೈವಿಕ ಶಿಲೀಂಧ್ರ ಕೀಟನಾಶಕ ಎಷ್ಟು ಒಂದು ಮಹತ್ವವನ್ನು ಪಡ್ಕೊಂಡಿದೆ ಇವತ್ತಿನ ದಿನದಲ್ಲಿ ಅಂತಕ್ಕಂಥ ವಿಚಾರದ ಹಿನ್ನೆಲೆಯಲ್ಲಿ ಹೇಳುವುದಾದರೆ, ಕೃಷಿ ಒಂದು ಪ್ರಮುಖ ವೃತ್ತಿಯಾಗಿದೆ. ಇದರಲ್ಲಿ ಹೆಚ್ಚಾಗಿ ಕಾಡ್ತಕ್ಕಂಥ ಸಮಸ್ಯೆ ಅಂತಂದರೆ ಕೀಟಗಳ ಬಾಧೆ. ಇವುಗಳನ್ನು ಹತೋಟಿಯಲ್ಲಿ ಇಡಲಿಕ್ಕೆ ರೈತರು ರಾಸಾಯನಿಕ ಕೀಟನಾಶಕಗಳನ್ನು ಅನಿವಾರ್ಯ ಎಂಬಂತೆ ನಿರಂತರವಾಗಿ ಹೆಚ್ಚೆಚ್ಚಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಈ ರೀತಿ ಅತಿಯಾದ ಒಂದು ಬಳಕೆಯಿಂದ ವಾತಾವರಣ ಕಲುಷಿತಗೊಂಡು ಮಣ್ಣಿನ ಒಂದು ಫಲವತ್ತತೆ ಮತ್ತು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಸಾಕಷ್ಟು ರೀತಿಯೊಳಗಾಗ್ತಾಯಿದ್ದಾವೆ. ಹಾಗೆಯೇ ಸ್ವಾಭಾವಿಕ ಶತ್ರುಗಳ ಒಂದು ಸಂತತಿ ಸಹಜವಾಗಿ ಪರಿಸರದಲ್ಲಿ ಅಥವಾ ಪ್ರಕೃತಿಯಲ್ಲಿ ಅಥವಾ ಕೃಷಿ ಪರಿಸರದಲ್ಲಿ ನಾಶವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜೈವಿಕ ಶಿಲೀಂಧ್ರ ಕೀಟನಾಶಕಗಳ ಅಳವಡಿಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ರೈತರಲ್ಲಿ ಸಾವಯವ ಕೃಷಿ ಬಗ್ಗೆ ಹೆಚ್ಚಾಗಿ ಪ್ರಜ್ಞೆ ಬರ್ತಾ ಇದೆ. ಜೈವಿಕ ಕ್ರಮಗಳು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾವೆ. ಸಾವಯವ ರೀತಿಯಿಂದ ಕೀಟಗಳ ಒಂದು ನಿರ್ವಹಣೆ ಜನಪ್ರಿಯವಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಸಹ ಸಾವಯವ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿಗೆ ಬೇಡಿಕೆ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಜೈವಿಕ ವಿಧಾನಗಳನ್ನು ಕ್ರಮಬದ್ಧವಾಗಿ ಅಳವಡಿಸೋದು ಒಂದು ಒಳ್ಳೆಯ ಪದ್ಧತಿ ಅಂತ ಹೇಳ್ಬೋದು. ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಜೈವಿಕ ವಿಧಾನಗಳನ್ನು ನಾವು ಕ್ರಮಬದ್ಧವಾಗಿ ಅಳವಡಿಸಿದ್ವಪ್ಪ ಅಂತಂದರೆ ಸಾಕಷ್ಟು ರೀತಿಯೊಳಗೆ ಪರಿಸರಕ್ಕೆ ಒಳ್ಳೆಯ ಒಂದು ರೀತಿಯಿಂದ ನಾವು ಸಹಾಯ ಮಾಡಿದಂಗಾಗತ್ತೆ. ಜೊತೆಗೆ ಶುದ್ಧವಾದಂಥ ಮತ್ತು ಜೈವಿಕವಾದಂಥ ಮತ್ತು ಸಾವಯವ ರೀತಿಯೊಳಗೆ ಕೃಷಿ ಉತ್ಪಾದನೆಯನ್ನು ಮಾಡೋದ್ರಿಂದ ಒಳ್ಳೆಯ ಆಹಾರ ಪದ್ಧತಿ ನಮಗೆ ದೊರಲಿಕ್ಕೆ ಅನುಕೂಲವಾಗತ್ತೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ನಿಯಂತ್ರಣ ವಿಭಾಗವು ಬೆವೇರಿಯಾ ಬೆಸಿಯಾನ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಅಭಿವೃದ್ಧಿ ಮಾಡಿದೆ. ಇದರದ ಒಂದು ಮಹತ್ವ ಮತ್ತು ಇದರ ಒಂದು ಉಪಯೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳೋದಾದರೆ, ಈ ಒಂದು ಬೆವೇರಿಯಾ ಬೆಸಿಯಾನ ಶಿಲೀಂಧ್ರ ಕೀಟದ ಚರ್ಮ ಮತ್ತು ಉಸಿರಾಟದ ರಂಧ್ರಗಳ ಮೂಲಕ ಕೀಟದ ದೇಹವನ್ನು ಪ್ರವೇಶಿಸಿ ಕೀಟಗಳಲ್ಲಿ ಕ್ರಿಯಾತ್ಮಕ ಹಾನಿಯನ್ನು ಉಂಟು ಮಾಡ್ತತ್ತ. ವಿವಿಧ ಹಂತಗಳ ಬಗ್ಗೆ ಹೇಳೋದಾದರೆ, ಶಿಲೀಂಧ್ರದ ಸೋಂಕು ಬೀಜ ಕಣಗಳು ಕೀಟದ ಮೇಲ್ಮೈ ಚರ್ಮಕ್ಕೆ ಅಂಟ್ಕೋತಾವೆ. ನಂತರ ಮೊಳಕೆ ಒಡೆದು ಕೀಟದ ಚರ್ಮದಲ್ಲಿ ಸೇರಿ ತಂತುಗಳನ್ನು ರಚನೆ ಮಾಡ್ತತ್ತ. ನೇರವಾಗಿ ಇಲ್ಲವೇ ಬೀಜಾಂಕುರಗೊಂಡು ಸೋಂಕು ಚರ್ಮದಲ್ಲಿ ಸೇರಿ ತಂತುಗಳನ್ನು ರಚನೆ ಮಾಡ್ತತ್ತ. ಬೆಳೆಯುವ ತಂತುಗಳು ರಕ್ತನಾಳಗಳಲ್ಲಿ ಅಪರಿಮಿತವಾಗಿ ಅಭಿವೃದ್ಧಿ ಹೊಂದ್ತವೆ. ಆಸರೆ ಕೀಟ ಸಾಯ್ತತ. ಬಿಳಿ ಬಣ್ಣದ ಬೂಸ್ಟು ಕೀಟದ ಒಂದು ದೇಹದ ಎಲ್ಲ ಅಂಗಾಂಗಗಳಿಗೂ ಹರಡತತ. ಕೀಟದ ಒಳಮೈಯಲ್ಲಿ ವೃದ್ಧಿಗೊಂಡು ಸೋಂಕು ತೀವ್ರವಾಗಿ ಹೊರಮೈಯತ್ತ ಚಲನೆ ಮಾಡ್ತದ. ಪುನಃ ಸೋಂಕು ಬೀಜ ಕಣಗಳ ಸೃಷ್ಟಿ ಹುಡಿ ಸೋಂಕು ರೂಪ ತಾಳ್ತದ. ಜೀವನದ ಚಕ್ರ ಪುನರಾವರ್ತನೆ ಆಗತ್ತ. ಈ ಒಂದು ಬೆವೇರಿಯಾ ಬೆಸಿಯಾನದ ಒಂದು ವಿವಿಧ ಹಂತಗಳಂತ ಹೇಳ್ಬೋದು. ಇನ್ನು ಶಿಲೀಂಧ್ರ ಕೀಟನಾಶಕಗಳಿಗೆ ತುತ್ತಾದಂತಹ ಕೀಟಗಳಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯ ಲಕ್ಷಣಗಳಂತಂದರೆ, ಅಂದರೆ ಈ ಮುಖ್ಯವಾಗಿ ಈ ಒಂದು ಬೆವೇರಿಯಾ ಬೆಸಿಯಾನವನ್ನು ನಾವು ಕೀಟಗಳಿಗೆ ಸಿಂಪರಣೆಯನ್ನು ಮಾಡೋದ್ರಿಂದ ಏನೇನು ಲಕ್ಷಣಗಳು ಕಂಡು ಬರ್ತವೆ ಅಂತಂದರೆ, ಕೀಟನಾಶಕ ಶಿಲೀಂಧ್ರಗಳಿಗೆ ತುತ್ತಾದಂಥ ಕೀಡೆಗಳು 2-3 ದಿನಗಳ ನಂತರ ಆಹಾರ ಸೇವಿಸುವುದನ್ನು ಕಡಿಮೆ ಮಾಡ್ತವೆ. ನಂತರ ಗಿಡದ ವಿವಿಧ ಭಾಗಗಳಿಗೆ ತಮ್ಮ ಎದೆಯ ಭಾಗವನ್ನು ಅಂಟಿಸಿ ಒಣಗಿದ ಕಡ್ಡಿಯಂತೆ ಸೆಟೆದು ನಿಲ್ತವೆ. ಇಂಥ ಒಂದು ಕೀಟಗಳ ಮೇಲೆ ಬಿಳಿಯಾದ ತುಂತುಗಳು ಆವರಿಸುವುದನ್ನು ನಾವು ಕಾಣಬಹುದು. ಇದಾದ 1-2 ದಿನಗಳಲ್ಲಿ ತಲೆಯ ಭಾಗ ಹೊರತಾಗಿ ದೇಹದ ಎಲ್ಲ ಭಾಗಗಳ ಮೇಲೆ ಕೋಟ್ಯಾಂತರ ಜೀವಕಣಗಳು ವೃದ್ಧಿಯಾಗುವುದನ್ನು ನಾವು ಕಾಣಬಹುದು. ಬೆವೇರಿಯಾ ಬೆಸಿಯಾನವನ್ನು ವಿವಿಧ ಕೀಟಗಳ ನಿರ್ವಹಣೆಗೆ ನಾವು ಕೃಷಿಯಲ್ಲಿ ಬಳಸಬಹುದಾಗಿದೆ. ಈ ಕೀಟನಾಶಕ ಶಿಲೀಂಧ್ರ ಹೆಚ್ಚು ಪತಂಗ ಜಾತಿಯ ಕೀಡೆಗಳಿಗೆ ಪರಿಣಾಮಕಾರಿಯಾಗಿರುವುದು ಕಂಡುಬಂದಿದೆ. ಇದನ್ನು ವಿವಿಧ ಬೆಳೆಗಳಲ್ಲಿ ಕಂಡುಬರ್ತಕ್ಕಂಥ ಕಾಯಿಕೊರಕ, ಕಾಂಡಕೊರಕ ಮತ್ತು ಎಲೆ ತಿಂತಕ್ಕಂಥ ಕೀಟಗಳ ನಿರ್ವಹಣೆಗೆ ಉಪಯೋಗ ಮಾಡಬಹುದು. ಹತ್ತಿಯ ಕಾಯಿಕೊರಕ ಅಂದರೆ ಹೆಲಿಕೋವರ್ಪ, ಮೆಣಸಿನಕಾಯಿಯಲ್ಲಿ ಕಂಡುಬರ್ತಕ್ಕಂಥ ಕಾಯಿಕೊರಕ ಮತ್ತು ಎಲೆ ತಿನ್ನುವ ಕೀಟಗಳು, ಕ್ಯಾಬೇಜಿನ ವಜ್ರಾಕೃತಿಯ ಬೆನ್ನಿನ ಚಿಟ್ಟೆ, ಕಾಫಿಯ ಕಾಯಿಕೊರಕ, ಕರಿಮೆಣಸಿನ ಪಳ್ಳು ದುಂಬಿ ಹಾಗೂ ತೊಗರಿಯಲ್ಲಿ ಕಂಡುಬರ್ತಕ್ಕಂಥ ಕಾಯಿಕೊರಕ, ಸೋಯಾ ಅವರೆ, ಶೇಂಗಾ, ಕುದುರೆ ಮೆಂತೆ, ಸೂರ್ಯಕಾಂತಿ, ಹತ್ತಿ, ಟೊಮ್ಯಾಟೊ, ಆಲೂಗಡ್ಡೆ, ಎಲೆಕೋಸು ಮುಂತಾದ ಬೆಳೆಗಳನ್ನು ಬಾಧಿಸ್ತಕ್ಕಂಥ ತಂಬಾಕಿನ ಒಂದು ಕೀಡೆ ಅಂದರೆ ಕಾಯಿಕೊರಕ, ಹಸಿರು ಮೀಟುವ ಹುಳ, ಬುಡ ಕತ್ತರಿಸುವ ಹುಳು, ಸೈನಿಕ ಹುಳು, ಕಾಂಡ ಕೊರೆಯುವ ಕೀಟ, ಭತ್ತದ ಎಲೆ ಮಡಚುವ ಹುಳು ಮತ್ತು ಕಂಬಳಿ ಹುಳುಗಳು ಮುಂತಾದ ಕೀಟಗಳನ್ನು ಬೆವೇರಿಯ ಬೆಸಿಯಾನವನ್ನು ಸಿಂಪರಣೆ ಮಾಡೋದ್ರಿಂದ ಹತೋಟಿಯನ್ನು ಮಾಡಬಹುದಾಗಿದೆ. ಇದಲ್ಲದೆ ವಿವಿಧ ಬೆಳೆಗಳಲ್ಲಿ ಬಾಧಿಸ್ತಕ್ಕಂಥ ಹಿಟ್ಟು ತೆಗಣಿಯ ನಿರ್ವಹಣೆಗೆ ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಜೈವಿಕ ಶಿಲೀಂಧ್ರ ಕೀಟನಾಶಕ ಬೆವೇರಿಯಾ ಬೇಸಿಯಾನ ಕೆಲಸ ಮಾಡ್ತಾ ಇದೆ. ಇನ್ನು ಬೆವೇರಿಯಾ ಬೇಸಿಯಾನ ಬಳಸ್ತಕ್ಕಂಥ ವಿಧಾನಗಳ ಬಗ್ಗೆ ಹೇಳೋದಾದರೆ, 5-10 ಗ್ರಾಂ ಬೆವೇರಿಯಾ ಬೇಸಿಯಾನ ಜೈವಿಕ ಶಿಲೀಂಧ್ರ ಕೀಟನಾಶಕ ಪುಡಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪರಣೆಯನ್ನು ಮಾಡಬೇಕು. ತಂಪಾದ ಸಮಯದಲ್ಲಿ ಸಿಂಪರಣೆ ಮಾಡೋದು ಭಾಳ ಒಳ್ಳೆಯದು. ಕೀಟನಾಶಕ ಶಿಲೀಂಧ್ರಗಳನ್ನು ಸಸ್ಯಜನ್ಯ ಕೀಟನಾಶಕಗಳೊಂದಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಬೆವೇರಿಯಾ ಬೇಸಿಯಾನವನ್ನು ಬಳಸುವಾಗ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳೋದಾದರೆ, ಜೈವಿಕ ಕೀಟನಾಶಕ ಶಿಲೀಂಧ್ರದ ಪಾಕೆಟನ್ನು ತಂಪಾದ ಸ್ಥಳದಲ್ಲಿಡಬೇಕು. ಶೇಖರಣೆ ಮಾಡುವಾಗ ಮತ್ತು ಬಳಸುವಾಗ ರಾಸಾಯನಿಕ ಗೊಬ್ಬರ, ಪೀಡನಾಶಕ, ಕಳೆನಾಶಕ, ಶಿಲೀಂಧ್ರನಾಶಕಗಳೊಂದಿಗೆ ಬೆರೆಸಬಾರದು. ಶಾಖ ಹಾಗೂ ನೇರ ಸೂರ್ಯನ ಕಿರಣಗಳಿಂದ ರಕ್ಷಣೆಯನ್ನು ಮಾಡಬೇಕು. ನಮೂದಿಸಿದ ಒಂದು ಅವಧಿಯೊಳಗೆ ಜೈವಿಕ ಕೀಟನಾಶಕ ಶಿಲೀಂಧ್ರಗಳನ್ನು ಉಪಯೋಗ ಮಾಡಬೇಕು. ಇನ್ನು ಈ ಒಂದು ಜೈವಿಕ ಕೀಟನಾಶಕ ಶಿಲೀಂಧ್ರವನ್ನು ಬಳಸೋದ್ರಿಂದ ಏನು ಲಾಭಗಳು ಆಗ್ತವೆ ನಮಗೆ ಅಂತಂದರೆ, ಜೈವಿಕ ಕೀಟನಾಶಕಗಳ ಬಳಕೆ ಅತಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭವನ್ನು ಪಡಿತಕ್ಕಂಥ ಮತ್ತು ಪರಿಸರ ಸ್ನೇಹಿ ಕೀಟ ನಿರ್ವಹಣಾ ತಾಂತ್ರಿಕತೆ ಅಂತ ಹೇಳ್ಬೋದು. ಅಲ್ಲದೆ ಇವು ನಿಸರ್ಗದಲ್ಲಿ ಪುನರುತ್ಪತ್ತಿ ಆಗೋದ್ರಿಂದ ಪದೇ ಪದೇ ಇತರೆ ರಾಸಾಯನಿಕ ಕೀಟನಾಶಕಗಳಂತೆ ಸಿಂಪರಣೆ ಮಾಡುವ ಒಂದು ಅವಶ್ಯಕತೆ ಇರೋದಿಲ್ಲ. ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಜೈವಿಕ ರೀತಿಯಿಂದ ಕೀಟಗಳ ಮತ್ತು ರೋಗಗಳ ಹತೋಟಿಯನ್ನು ಮಾಡತಕ್ಕಂಥ ಪ್ರಜ್ಞೆ ನಮ್ಮಲ್ಲಿ, ಸಾರ್ವಜನಿಕರಲ್ಲಿ ಮತ್ತು ರೈತರಲ್ಲಿ ಬರ್ತಾ ಇದೆ. ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ಜೈವಿಕ ಕೀಟನಾಶಕಗಳನ್ನು, ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಜೈವಿಕ ವಿಧಾನಗಳಿಂದ ಹತೋಟಿಯನ್ನು ಮಾಡೋದ್ರ ಮುಖಾಂತರ ನಾವು ಉತ್ತಮ ಕೃಷಿ ಉತ್ಪಾದನೆಯನ್ನು ಪಡೆದು ಆರೋಗ್ಯವಂತರಾಗಿ ನಾವು ಜೀವನವನ್ನು ಮಾಡಬಹುದಾಗಿದೆ. ಆದ್ದರಿಂದ ರೈತ ಬಾಂಧವರು, ಈ ಬೆವೇರಿಯಾ ಬೇಸಿಯಾನ ಜೈವಿಕ ಶಿಲೀಂಧ್ರ ಕೀಟನಾಶಕದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು, ಇದರ ಉಪಯೋಗ ಇರಬಹುದು, ಇದರ ಲಭ್ಯತೆ ಇರಬಹುದು ಮುಂತಾದ ಒಂದು ವಿಚಾರವಾಗಿ ರೈತ ಬಾಂಧವರು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ನಿಯಂತ್ರಣ ವಿಭಾಗದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರವನ್ನು ಸಂಪರ್ಕ ಮಾಡಿ ರೈತರು ಹೆಚ್ಚಿನ ಮಾಹಿತಿಯನ್ನು ಪಡೆದು ಈ ಒಂದು ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಕೃಷಿಯೊಳಗೆ ಯಥೇಚ್ಛೆಯಾಗಿ ಬಳಸಲಿಕ್ಕೆ ಮುಂದೆ ಬರಬೇಕಾಗಿದೆ. 9 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 55-60% ಮತ್ತು ಕನಿಷ್ಠ ಆರ್ದ್ರತೆ 15-18% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 8.1-12.4 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಮುನ್ಸೂಚನೆಯ ಪ್ರಕಾರ ಗರಿಷ್ಠ ಉಷ್ಣಾಂಶದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು, ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಾದರಿಯನ್ನು ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೇಗನೆ ನಾಟಿ ಮಾಡಿದ ಭತ್ತವು ಕೊಯ್ಲು ಹಂತದಲ್ಲಿದ್ದು, ಮುಂದಿನ 5 ದಿನಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಇರದ ಕಾರಣ ಭತ್ತವನ್ನು ಕೊಯ್ಲು ಮಾಡಬಹುದು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಹಾಗೂ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕಿನ್ ಬೆಂಜೇಟ್ 5HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊದಲ್ಲಿ ಎಲೆ ಮುಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 4-5 ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ಮಿಲಿಲೀಟರ್ ಫರ್ಫೆನಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಯಲು 20 PPM ಅಂದರೆ 2 ಗ್ರಾಂ ನೆಪ್ಪಲಿಕ್ ಅಸಿಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಕೊಡಬೇಕು. PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ

ಎಂತ ಬೇಮಾನ. ಮಹಾದೇವನ ಕರುಣಯುತ್ತು ಮುದಕಿನ ಉಳಸಿದ ಭಗವಾನ, ಉಳಸಿದ ಭಗವಾನ. ಮೆಲ್ಲಗೆ ಮುದಕ್ಕೆ ಎದ್ದು ಬಂದಳು ಅಮಾವಾಸ್ಯೆಯ ದಿನ, ಮುದಕ್ಕೆ ಅಮಾವಾಸ್ಯೆಯ ದಿನ. ಬೀಳುತ್ತ ಬೀಳುತ್ತ ಊರಿಗೆ ಬಂದಳು ಸಾಂಬನ ದಯದಿಂದ, ಮುದಕ್ಕೆ ಗುರುವಿನ ದಯದಿಂದ. ಹನುಮಂತ ದೇವರ ಗುಡಿಯಗೆ ಹೋಗಿ ಹೋಗಿ ಕುಂತಾಳು ಸುಮ್ಮನ, ಮುದಕ್ಕೆ ಹೋಗಿ ಕುಂತಾಳು ಸುಮ್ಮನ. ಬೇಡಿಕೊಂಬುತ್ತಾರೆ ಅಡ್ಡ ಬಿದ್ದು, ಬೇಡಿಕೊಂಬುತ್ತಾರೆ ಅಡ್ಡ ಬಿದ್ದು. ಸ್ವಾಮಿ ವರವು ಕೊಡು ನಮಗೊಂದು, ಸ್ವಾಮಿ ವರವು ಕೊಡು ನಮಗೊಂದು. ನಾವು ತರತೀವಿ ಕನ್ನ ಒಡೆದು, ನಾವು ತರತೀವಿ ಕನ್ನ ಒಡೆದು. ಹೂವಂದಳ ಮುದಕಿ ಒಳಲಿಂದ, ಹೂವಂದಳ ಮುದಕಿ ಒಳಲಿಂದ. ದೇವರು ಮಾತಾಡಿತಂತ ಕಳ್ಳರು ಕುಶಲಿಂದ ಹೊಂಟಾರು, ಕಳ್ಳರು ಹಂದಿಕಿಂದ ಹೊಂಟಾರು. ಹೋಗಿ ಸೌಕಾರನ ಅಂಗಡಿ ಒಡೆದು ಲಘು ಮಾಡೇ ಜಲ್ದ, ಕಳ್ಳರು ಲಘು ಮಾಡೇ ಜಲ್ದ. ಬೆಳ್ಳಿ ಬಂಗಾರ ರೂಪಾಯಿ ತಗೊಂಡು ಒಂಟರು ಒಣಬಿದ್ದು, ಕಳ್ಳರು ಒಂಟರು ಒಣಬಿದ್ದ. ದೇವರ ಎದುರಿಗೆ ಮಗಿಯಿಟ್ಟು ನಡೆದರು ಕೈ ಮುಗಿದು, ಕಳ್ಳರು ನಡೆದರು ಕೈ ಮುಗಿದ. ಮೆಲ್ಲಗೆ ಮುದಕ್ಕೆ ಮಗಿ ತಗೊಂಡು ಕೈ ಊರಿ ಎದ್ದು, ಮುದಕ್ಕೆ ಕೈ ಊರಿ ಎದ್ದ. ಸಾಂಬನ ದಯದಿಂದ, ಮುದುಕಿ ಗುರುವಿನ ದಯದಿಂದ. ಹೇಳುತ್ತ ಬೀಳುತ್ತ ಮನೆಗೆ ಬಂದಳು ಸಾಂಬನ ದಯದಿಂದ, ಮುದುಕಿ ಗುರುವಿನ ದಯದಿಂದ. ಸೊಸೆ ನೆಬ್ಬುಸ್ತಾಳೆ ಲಗ್ಗಿ ನೀ ಕದ ತೆರೆಯಬೇಗ, ಸೊಸೆಯೇ ಕದ ತೆರೆಯಬೇಗ. ಎತ್ತರಿ ಕಾದಳು ಸೊಸೆಯಾಗ, ಎತ್ತರಿ ಕಾದಳು ಸೊಸೆಯಾಗ. ತಿವುದಾಳು ತನ್ನ ಗಂಡನಿಗೆ, ತಿವುದಾಳು ತನ್ನ ಗಂಡನಿಗೆ.